ಸಂತತೋಭಾವದಂತೆ ಹೆಚ್ಚ ಅತಿಕ್ಷಯಾನಿಹ ಹೆಚ್ಚ ಅಶ್ಯ ಸಂತತೋಭಾವ ತಸ್ಮಾದ ಆತ್ಮೇ ನಿಮಗೆ ಆತ್ಮ ಆಕ್ರೋತಿ ಅಂದರೆ ನಮ್ಮ ಹೃದಯ ಗುಹೆಯನ್ನು ಬಂದು ಸೇರಿದವರು ಆಕ್ರೋತಿ ಆಕ್ರೋತಿ ಇದೆ ಆತ್ಮ ಆದರೆ ವ್ಯಾಕ್ರೋತಿ ಇದೆ ಆತ್ಮ ಎರಡು ಅರ್ಥವಿದೆ ಅವನ ಅಣುವಿಗಿಂತ ಅಣುವಾಗಿ ನಮ್ಮ ಹೃದಯದ ಒಳಗಿರ್ತಕ್ಕಂಥ ಅತ್ಯಂತ ಸಣ್ಣ ಸ್ಪೇಸ್ ಅನ್ನು ಆಕ್ರೋತಿ ಅಲ್ಲಿ ಹೋಗಿ ಸೇರಿದ ಹೃದಯದ ಒಳಗೆ ಬಂದು ಕೂತ ಆದ್ದರಿಂದ ಆತ್ಮ ಆಮೇಲೆ ಅವನೇ ಆಕ್ರೋತಿ ಎಲ್ಲ ಕಡೆ ಆಕ್ರೋತಿ ಎಲ್ಲ ಪ್ರಪಂಚದ ಮೂಲೆ ಮೂಲೆಯಲ್ಲೂ ತುಂಬಿದ ಅನಂತಾಕಾಶದಲ್ಲಿ ತುಂಬಿದ ಅವನೇ ಆಮ್ನಿ ಪ್ರೆಸೆಂಟ್ ಆದ ಮಹತ್ವಮಹಿಯ ಆತ್ಮ ಅಂತ ನೋಡಕ್ಕೆ ಅರ್ಥ ಅನೋರಣೀಯ ಅಂಡ್ ಮಹತ್ವಮಹಿಯ ಅವನಿಗಿಂತ ಅನುವಾದವು ಆಕ್ರೋತಿ ಅತ್ಯಂತ ಸೂಕ್ಷ್ಮವಾದ ಸ್ಥಳವನ್ನು ಬಂದು ಸೇರುತ್ತ ಆಮೇಲೆ ಆಕ್ರೋತಿ ಎಲ್ಲ ಕಡೆ ವ್ಯಾಪಿಸಿದ ಸೊ ಅವನೇ ಆಮ್ನಿ ಪ್ರೆಸೆಂಟ್ ಅವನೇ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಅಂಡ್ ಬಿಗರ್ ದ್ಯಾನ್ ಬಿಗ್ಗೆಸ್ಟ್ ಆದ್ದರಿಂದ ಅವನ ಆತ್ಮ ಇಲ್ಲಿರುವವನು ಆತ್ಮ ಅಲ್ಲಿರುವವನು ಹಾಗೆಯೇ ಅವನು ಬ್ರಹ್ಮ ಇವನು ಬ್ರಹ್ಮ ಅಂದ್ರೆ ಈಗ ಆತ್ಮ ಅಂತಂದು ಬಂದಂತೆ ಹೇಳಿದ್ರು ಎಲ್ಲಕ್ಕಿಂತ ಸಣ್ಣ ಹೃದಯದ ಸಹದಾಕಾಶವನ್ನು ಪ್ರವೇಶಿಸಿದ ಬ್ರಹ್ಮ ಅಂದ್ರೆ ಬೃಹತ್ತಾದದ್ದು ಎಲ್ಲ ಕಡೆ ತುಂಬಿರುವಂತ ಎಲ್ಲಕ್ಕಿಂತ ಸಣ್ಣದಾದ ಆತ್ಮ ಎಲ್ಲಕ್ಕಿಂತ ದೊಡ್ಡದಾದ ಬ್ರಹ್ಮ ಅರ್ಥಾತ್ ಎಲ್ಲಕ್ಕಿಂತ ಸಣ್ಣ ರೂಪದಿಂದ ಹೃದಯದಲ್ಲಿರುವ ಭಗವಂತನನ್ನು ಹೊಂದಿಕೊಂಡು ಹೆಸರು ಆತ್ಮ ಅಂತ ಬ್ರಹ್ಮಾಂಡದಲ್ಲಿ ಸೂರ್ಯಮಂಡಲದಲ್ಲಿ ಇದ್ದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿರುವ ಭಗವಂತನ ಬ್ರಹ್ಮ ಯಾಕೆ ಬೃಹದ್ದೋಷಿಯಷ್ಟೇ ಕೂಡ ಎಷ್ಟು ಸೂಕ್ಷ್ಮ ಆದರೆ ಅವನು ಅವನು ಯಾವಾಗ ಮಾಯಂ ಆಕಾಶ ತಾವಾಗ ಯಶವಂತ ಹೃದಯ ಆಕಾಶ ಉದಾಹರಣೆಗೆ ಬಂತು ಹೊರಗಿನ ಭಗವಂತ ಎಷ್ಟು ದೊಡ್ಡವನು ಅಷ್ಟೇ ಸರ್ವಗತ ಇವನು ಕೂಡ ಅದಕ್ಕಿಂತ ಅನುವಾದವು ಸರ್ವಗತ ಸರ್ವಗುಣ ಕೂಡ ಅದರಿಂದ ಚಿತ್ರವನ್ನೇ ದೊಡ್ಡವನಿದ್ರೆ ಬರ್ತ ಅವನು ಆತ್ಮ ಅವನು ಎಲ್ಲ ಕಡೆ ವ್ಯಾಪಿಸಬೇಕು ಹೀಗೆ ಆತ್ಮನೇ ಬ್ರಹ್ಮ ಬ್ರಹ್ಮನೇ ಆತ್ಮ ಇನ್ನೊಂದರ್ಥ ಆಕ್ರೋತಿ ಎಂಬುದಕ್ಕೆ ಒಂದರ್ಥ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ ಮತ್ತೊಂದು ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಅಂತ ಇನ್ನೊಂದರ್ಥ ಇದೆ ಆಕ್ರೋತಿ ಎಂಬುದಕ್ಕೆ ಆಕ್ರೋತಿ ಇದು ಆತ್ಮ ಅಂದ್ರೆ ಆಪ್ತ ಅಂತ ಆಪ್ತ ಆಪ್ತ ಅಂದ್ರೆ ಆಪ್ತಿ ಇದ್ರೆ ಆಪ್ತಿ ಇದ್ರೆ ಅವರು ಒಳ್ಳೆ ಆಪ್ತರು ತುಂಬಾ ಆಪ್ತರು ಅದರಿಂದ ಅವರು ನಂಬಬಹುದು ಯಾರಿಗೆ ಯಥಾರ್ಥ ಜ್ಞಾನ ಇದೆಯೋ ಅವನು ಆಪ್ತ ಅವನು ಆಪ್ತರು ಅಂದ್ರೆ ಏನು ಜ್ಞಾನವನ್ನು ಪಡೆದವನು ಯಾರು ಸರಿಯಾದ ತಿಳುವಳಿಕೆ ಇದೆಯೋ ಅವರು ಆಪ್ತರು ನಮ್ಮ ಆಪ್ತರಂತ ಕೇಳಿ ವಿಚಾರಿಸಬಹುದು ಅವನು ನಂಬಬಹುದು ಆಪ್ತರು ಅಂದ್ರೆ ವಿಷಯ ಚೆನ್ನಾಗಿ ಗೊತ್ತಿದ್ದವರು ಮತ್ತು ಮೋಸ ಮಾಡದೇ ಇದ್ದದನ್ನು ಇದ್ದಾಗ ಹೇಳೋರು ಎರಡು ಬೇಕು ಗೊತ್ತಿದ್ದವರು ಯಾರ್ಕೋರು ಇದ್ದಾರೆ ಇದು ಗೊತ್ತಿರಬೇಕು ಮತ್ತು ಪ್ರಾಮಾಣಿಕತೆ ಇರಬೇಕು ಅದಕ್ಕೆ ಆಪ್ತಿ ಇದ್ದ ಭಗವಂತ ಆಪ್ತ ಹಾಗೆಂದ್ರೆ ಪ್ರಾಮಾಣಿಕ ಇಂತ ಗೊತ್ತಿದೆ ಅದರಿಂದ ಅಪ್ರಿಷಿಯೇಟ್ ಆತ್ಮ ಅನ್ನೋದಕ್ಕೆ ಪ್ರೆಸೆಂಟ್ ಅಂತ ಅಪ್ರಿಷಿಯೇಟ್ ಅಂತ ಮೂರನೇ ಮುಖ ಸ್ಮಾಲರ್ ದ್ಯಾನ್ ಸ್ಮಾಲೆಸ್ಟ್ ಆಮೇಲೆ ಆಗತ್ತೆ ಆಗತ್ತೆ ಇದೆ ಆತ್ಮ ಅವರು ಆಗತ್ತೆ ಯಾವುದು ವಾಸ ಮಾಡುವುದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಆತ್ಮದಲ್ಲಿ ವಾಸ ಮಾಡುವುದಕ್ಕೋಸ್ಕರ ಪ್ರತಿಯೊಬ್ಬರ ಹೃದಯ ಗುಹೆಯನ್ನು ಸ್ವೀಕಾರ ಮಾಡುತ್ತಾರೆ ಅದರಿಂದ ಆತ್ಮ ಹೃದಯ ಗುಹೆಯಲ್ಲಿ ವಾಸ ಮಾಡುವನು ಅಷ್ಟೇ ಅಲ್ಲ ನಾವು ಮಾಡಿರತಕ್ಕಂಥ ಭಕ್ತಿಯಿಂದ ಪತ್ರ ಪುಷ್ಪ ಫಲಂ ತೋಯಂ ಆಗತ್ತೆ ನಾವು ಭಕ್ತಿಯಿಂದ ಒಂದರಲ್ಲಿ ನೀರು ಕೊಟ್ಟು ಅನಂತವಾಗಿ ಸ್ವೀಕಾರ ಮಾಡ್ತಾರೆ ಅದರಿಂದ ಭಕ್ತಿಯಿಂದ ಏನು ತತ್ರವೋ ಅದನ್ನು ಆದತ್ತೆ ಸ್ವೀಕಾರ ಮಾಡ್ತಾರೆ ಅದರಿಂದ ಭಕ್ತರನ್ನು ಉದ್ಧಾರ ಮಾಡಿ ಭಕ್ತರನ್ನು ಸ್ವೀಕಾರ ಮಾಡಿ ಮೋಕ್ಷಾಗಿ ಪುರುಷಾರ್ಥಗಳನ್ನು ಕೊಡ್ತಾರೆ ಅದರಿಂದ ಆದರೆ ಹೆಚ್ಚು ಅತಿ ವಿಷಯಾದಿಹ ಈ ದೇಹದೊಳಗೆ ಏನ್ ಮಾಡ್ತಾರೆ ಹೃದಯ ಗುಹೆಯಲ್ಲಿ ಅಂದ್ರೆ ವಿಷಯಾನಂತಿ ಇದು ಗೊತ್ತಲ್ಲ ಚಾಕ್ಷುಷ ಪುರುಷ ಕಣ್ಣಿನಲ್ಲಿ ಕೂತು ರೂಪವನ್ನು ಅನುಭವಿಸುತ್ತದೆ ಕಿವಿಯಲ್ಲಿ ಕೂತು ಶತ್ರುವನ್ನು ಅನುಭವಿಸುತ್ತದೆ ಶ್ರೋತ್ರಂ ಚಕ್ಷು ಸ್ಪರ್ಶ ಪ್ರಸರಂ ಗ್ರಹಣಮೇವ ಚ ಅಶಿಷ್ಟಾಯ ಮನಸ್ಥಾಯ ವಿಷಯಾನ್ ಉಪಸೇವತೆ ಅತಿ ವಿಷಯ ಸಮಸ್ತ ವಿಷಯ ಭೋಗಗಳನ್ನ ನಮ್ಮ ಜೊತೆಗೆ ಅವನು ಕಣ್ಣಿನಿಂದ ರೂಪವನ್ನು ಕಿವಿಯಿಂದ ಶಬ್ದವನ್ನು ಮೂಗಿನಿಂದ ಶಬ್ದವನ್ನು ಬಾಯಿಯಿಂದ ರಸವನ್ನು ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ ಆದ್ರಿಂದ ಆತ್ಮ ಅಷ್ಟೇ ಅಲ್ಲ ಕೊನೆಗೆ ಈ ಪ್ರಪಂಚದಲ್ಲಿರ್ತಕ್ಕ ಸಮಸ್ತ ವಿಷಯಗಳನ್ನು ಅತಿ ಸಂಹಾರ ಮಾಡಿರ್ತಾರೆ ಸರ್ವ ಸಂಹಾರಕರಾದ್ರಿಂದಲೂ ಆತ್ಮ ಆಮೇಲೆ ಹೆಚ್ಚ ಹಾಸ್ಯ ಸಂತತೋ ಭಾವ ಅದೀತಿ ಆತ್ಮ ಎಷ್ಟು ಧಾತು ಆಯ್ತು ಆತ್ಮೋ ಗೀತಿ ಆತ್ಮ ಆದತ್ತೇ ಇದೆ ಆತ್ಮ ಅದ್ವಿತೀಯಾತ್ಮ ಅದ್ವಿತೀಯಾತ್ಮ ನಾಲ್ಕು ಮಾಧ್ಯಮದ ಆತ್ಮ ಸಂಬಂಧ ಅದ ಸ್ವಾತಂತ್ರ್ಯದಲ್ಲಿ ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲೂ ಇರುವ ಅಂದ್ರೆ ನಾಶರಹಿತ ಅನಂತನಾಗಿ ಅನಂತ ಕಾಲ ಅನಂತ ದೇಶಗಳಲ್ಲೇ ತುಂಬಿದೆ. ಹೀಗೆ ಆತ್ಮ ಶಬ್ದ ಅದೇ ಅರ್ಥ ಬರುತ್ತೆ. ಆತ್ಮ ಅಂದ್ರೆ ಅನಂತ ದೇಶ ಅನಂತ ಕಾಲಗಳಲ್ಲಿ ಅನಂತ ಗುಣಪೂರ್ಣನಾಗಿ ಇರುವ ಅನಂತ ಸಮರ್ಥ ಅನಂತ ಶಕ್ತಿಯ ಜೊತೆಗೆ ಇರುವ ಬ್ರಹ್ಮಾತ್ರ ಅದೇ ಅನಂತ ಗುಣಗಳಿಂದ ತುಂಬಿರುವ. ಆದ್ದರಿಂದ ಏತದ್ ಬ್ರಹ್ಮ ಏತದ ಮೃತಂ ಸ ಆತ್ಮ ಅಂತಹ ಬ್ರಹ್ಮ ಶಬ್ದವಾಚ್ಯನಾದ ಆತ್ಮ ಶಬ್ದವಾಚ್ಯನಾದ ಎಲ್ಲ ಜೀವರ ಅಂತರ್ಯಾಮಿಯೂ ಮೋಕ್ಷ ನಿಯಾಮಕನು ಅನುಭವ ಅಂತಾರೆ. ಅಮೃತಂ ಅಂದ್ರೆ ಸ್ವತಃ ಮೃತ್ಯು ಇಲ್ಲದವು, ಎಲ್ಲರಿಗೂ ಮೃತ್ಯು ಪ್ರದನಾಗಿ ತಾನು ಸಾವಿಲ್ಲದವನು, ಎಂದೂ ಸಾಯದವನು ಮತ್ತು ನಮಗೆ ಅಮೃತತ್ವವನ್ನು ಕೊಡುವ ಸಾವಿಲ್ಲದ ಸ್ಥಿತಿಯನ್ನು ಮೋಕ್ಷ ಪ್ರದನಾದಂತ ಭಗವಂತ ಅವನನ್ನ ನಾವು ಉಪಾಸನೆ ಮಾಡುವಂತಹ ವಿಧಾನವನ್ನ ಏನಂದ್ರೆ ಆಕಾಶೋ ವೈ ನಾಮ ನಾಮನು ಪ್ರಯೋಗಿ ಕೊಡಿದ ಅದೇ ಅವನು ಯಾರಂದ್ರೆ ಆಕಾಶ ಆ ಭಗವಂತನನ್ನ ಇದು ಮಹಾಧಾರ ವಿದ್ಯೆಯಲ್ಲಿ ಬಂದದ್ದು. ಭಗವಂತ ಆಕಾಶ ಅಂದ್ರೆ ಅವನು ಪ್ರಕಾಶ ಸ್ವರೂಪ ಅದೇ ಭಗವೋ ದೇವಸ್ಯ ದೇವಿ ಜ್ಞಾನಾನಂದಮಯವಾದ ಬೆಳಕು. ಆಮೇಲೆ ಜ್ಞಾನದ ಬೆಳಕು ಒಂದರ್ಥ ಮತ್ತೆ ಆ ಕಂಪಿ ಆನಂದವನ್ನು ಸದಾ ಮುಗಿಸುವ ಕೋಶೇವಾಣ್ಯಾತ್ಯದೇಶ ಆಕಾಶ ಆನಂದೋನು ಸ್ಯಾದು. ವಿಚಿತ್ರ ಅಲ್ವಾ, ಈ ಆಕಾಶ ಆನಂದಮಯ ಅಲ್ಲದೇ ಇರುತ್ತಿದ್ರೆ ಈ ಜಗತ್ತಲ್ಲಿ ನಮ್ಮ ಚಟುವಟಿಕೆ ಹೇಗೆ ನಡೆಯುತ್ತಿತ್ತು? ಆಕಾಶ ಆಕಾಶಕ್ಕೆ ಆನಂದಮಯವಾದಂತಹ ಒಂದು ಸ್ಥಿತಿ ಇಲ್ಲದೇ ಇರ್ತಿದ್ರೆ ಆಕಾಶ ಆನಂದವಾದ ಸ್ಯಾದು. ಈ ಆಕಾಶಕ್ಕೆ ಆನಂದ ಇಲ್ಲದೇ ಇರ್ತಿದ್ರೆ ನಾವು ಚಟುವಟಿಕೆ ಹೇಗೆ ಮಾಡ್ತಿದ್ದೆವು? ನಮ್ಮಲ್ಲಿ ಬದುಕಿನಲ್ಲಿ ಯಾವುದೇ ಮೂಮೆಂಟೇ ಇರುತ್ತಿರಲಿಲ್ಲ. ಈ ಆಕಾಶಕ್ಕೆ ಯಾಕೆ ಆನಂದ? ಯಾವ ಆಕಾಶ? ಆನಂದಮಯವಾದ ಆಕಾಶ ಅಂದೇ ಭಗವಂತ. ಆಕಾಶ ಜ್ಞಾನ ಸ್ವರೂಪ ಬೆಳಕಿನ ಬುದ್ಧಿಯಾಗಿರತಕ್ಕಂತ ಭಗವಂತ ಆಕಾಶ ಆ ಪೂರ್ಣಾನಂದವನ್ನು ಉತ್ತಮವನು, ಪೂರ್ಣಾನಂದ ಸ್ವರೂಪ ಅವನು ಆನಂದಮಯ ಅವನು ಜ್ಞಾನ. ಆಮೇಲೆ ಅಷ್ಟೇ, ಆದ್ದರಿಂದ ಆ ಕಾಮ ಸಮಸ್ತ ಕಾಮನೆಗಳನ್ನು ಮುಗಿಸುವ ಸತ್ಯಕಾಮ ಸತ್ಯ ಸ್ವರೂಪ. ಆದ್ದರಿಂದ ಆಕಾಶ ಅಂದ್ರೆ ಸತ್ಯಕಾಮನು ಸತ್ಯ ಸ್ವರೂಪನು ಜ್ಞಾನಾನಂದ ಪೂರ್ಣವೂ ಆಗಿರ್ತಕ್ಕಂಥ ಪ್ರಕಾಶ ಸ್ವರೂಪ ಜ್ಞಾನಾನಂದವೆಂಬ ಬೆಳಕಿನ ಪೂಜ್ಯವಾದ ಭಗವಂತ. ಆ ಅಂತ ಭಗವಂತ ಆಕಾಶೋ ವೈ ನಾಮ ನಾಮ ರೂಪಯೋ ಹೊಂದಿರುವಂತ ಈ ಜಗತ್ತಿಗೆ ಆಕಾರ ಕೊಟ್ಟವನು, ಅವನು ಹೆಸರು ಕೊಟ್ಟವನು. ಅಂದ್ರೆ ಜಗತ್ತಿನ ತಾಯಿ ತಂದೆ ಅಂತ ಯಾಕೆಂದ್ರೆ ಮಗುವಿಗೆ ಆಕಾರ ಕೊಡುವವಳು ತಾಯಿ ಕೊಟ್ಟೆ ಇರುವಂತು. ಆದರೆ ಅದಕ್ಕೆ ನಾಮಕರಣ ಮಾಡುವ, ಅದರಿಂದ ಈ ಜಗತ್ತಿಗೆ ನಾಮಕರಣ ಮಾಡಿದವನು ಅವ, ಈ ಜಗತ್ತಿಗೆ ಆಕಾರ ಕೊಟ್ಟರು ಅವನು. ಈ ಜಗತ್ತಿನ ತಾಯಿಯೂ ನೀನೆ, ತಂದೆಯೂ ನೀನೆ. ನಾಮ ರೂಪಯೋ ಜಗತ್ತು ನಾಮಾತ್ಮಕ ರೂಪ ಎರಡೇ ಪ್ರಪಂಚದಲ್ಲಿರುವುದು ಎರಡೇ ವಸ್ತು, ಒಂದು ಮ್ಯಾಟರ್ ಒಂದು ಫಾರ್ಮ್. ಆ ಫಾರ್ಮಿಗೆ ಒಂದು ನೇಮ್, ಪ್ರಪಂಚ ಬೇರೆ ವಸ್ತುವೇ ಇಲ್ಲ ಜಗತ್ತು. ಒಂದು ಹೆಸರು, ಹೆಸರಿನಿಂದ ವಾಚ್ಯವಾದಂತ ವಸ್ತು, ವಸ್ತು ವಸ್ತು ಇವತ್ತು ಹೆಸರು, ಹೆಸರಿಗೊಂದು ವಸ್ತು, ವಸ್ತು ಇವತ್ತು ಹೆಸರು, ಇಷ್ಟೇ. ಅದೇ ನಾಮರೂಪಾತ್ಮಕ ಪ್ರಪಂಚ, ನೇಮ್ ಅಂಡ್ ಫಾರ್ಮ್. ಅದಕ್ಕೆ ಈ ಹ್ಯಾಂಡ್ ಗಿವನ್ ದ ಫಾರ್ಮ್ ಟು ದಿಸ್ ಯೂನಿವರ್ಸ್. ಅದಕ್ಕೆ ನೇಮ್ ಬಿತ್ತು, ಒಂದು ಆಕಾರ ಕೊಟ್ಟ, ಆ ಆಕಾರಕ್ಕೆ ಏನು ನಾಮಕರಣ ಅವನೇ ಕೊಟ್ಟ. ಹಾಗಾಗಿ ಪ್ರಪಂಚಕ್ಕೆ ಆಕಾರ ಕೊಟ್ಟ, ಪ್ರಪಂಚಕ್ಕೆ ಹೆಸರು ಕೊಟ್ಟ, ನಾಮರೂಪಗಳನ್ನು ನಿರ್ವಹಿಸತಕ್ಕಂಥ ಜಗತ್ತಿನ ತ್ವಮೇವ ಮಾತಾಜಿ ಪಿತಾ ತ್ವಮೇವ ತಂದೆ ತಾಯಿಯಾಗಿರ್ತಕ್ಕಂಥ ಪರಶಕ್ತಿ ಭಗವಂತ. ಆದರೆ ಧ್ಯೇಯದಂತ ಅವನಿಗೆ ಅವನಿಗೆ ಈ ನಾಮವನ್ನು ಯಾವುದಿಲ್ಲ, ರೂಪು ನಾಮರೂಪಾತೀತ ಧ್ಯೇಯದ ಅಂತರ ಅವನಿಗೆ ನಾಮರೂಪಗಳಿಲ್ಲ. ಆದರೆ ಜಗತ್ತಿಗೆ ನಾಮರೂಪಗಳನ್ನು ಕೊಟ್ಟ, ನಾಮರೂಪಗಳಿಲ್ವಾ? ಮತ್ತೆ ಭಗವಂತನ ಏನೋ ವಿಚಾರ ಮಾಡಬೇಕು ಅಂತ ಚತುರ್ಭುಜ ಚಕ್ರಚಕ್ರ ಬೆಳಾಮನ್ನು ಹಿಡ್ಕೊಂಡು ಎಲ್ಲ ಕಷ್ಟ ಕರೀತಾರೆ, ಅವರ ರೂಪ ಇಲ್ಲ. ಮತ್ತೆ ಏನೋ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ನಾಮವೇ ಇಲ್ಲ. ಇವದೇ ಇದ್ದ ನಾಮವನ್ನು ಜಪ ಮಾಡುದು, ಇವದೇ ಇದ್ದ ರೂಪವನ್ನು ಧ್ಯಾನ ಮಾಡುತ್ತೆ. ನಾಮರೂಪಗಳಿಂದ ಅತೀತನಾದವ ಅಂದ್ರೆ ಪ್ರಾಪಂಚಿಕವಾದ ನಾಮರೂಪಗಳಿಂದ ಅವನನ್ನು ತಿಳಿಸಿಕೊಂಡಿಲ್ಲ ಅಂತ. ನಮ್ಮ ರೂಪ ಅಂದ್ರೆ ಎಂತದ್ದು? ಯಾವ ನಾಮ? ಪ್ರಾಪಂಚಿಕವಾದ ನಾಮರೂಪಗಳು, ಪ್ರಾಕೃತವಾದ ನಾಮರೂಪಗಳಿಲ್ಲ. ಪ್ರಾಕೃತವಾದ ರೂಪ ಇಲ್ಲ ಭಗವಂತ. ಪ್ರಾಕೃತವಾದ ಮಣ್ಣು ನೀರು ಬೆಂಕಿ material form. Avanatna is taking it is non-material form. We have wisdom, bliss. ಜ್ಞಾನಾನಂದಗಳಿಂದ ನಿರ್ಮಿತವಾಗಿರತಕ್ಕಂತಹ ಆಕಾರ ಅದು ಮಣ್ಣಿನಿಂದ ನಿರ್ಮಿತ ಆಕಾರ ಅಲ್ಲ. ಅದನ್ನ ಪ್ರಾಕೃತವಾದ ರೂಪ ಇಲ್ಲ. ಪ್ರಾಕೃತವಾದ ರೂಪ ಇದ್ದಂತೆ ಪ್ರಾಕೃತವಾದ ನಾಮವೂ ಇದೆ. ಪ್ರಾಕೃತವಾದ ನಾಮ ಅಂದ್ರೆ ಉದಾಹರಣೆಗೆ ವಾಸುದೇವ, ಇದಕ್ಕೆ ವಸುದೇವನ ಮಗ ಅಂತ ಅಂದ್ರೆ ಪ್ರಾಕೃತ ಆಯ್ತು. ವಸುದೇವ ಅನ್ನೋ ಒಬ್ಬ ಪ್ರಕೃತಿ ನಿರ್ಮಿತನಾದ ವ್ಯಕ್ತಿ, ಅವನ ಹೆಂಡತಿ ದೇವಕಿ ಅನ್ನುವಳಲ್ಲಿ ಹುಟ್ಟಿದ ಮಹಾ ಅಂದ್ರೆ ಇದು ಪ್ರಾಕೃತವಾದ ಅರ್ಥ ಆಯ್ತು. ಅಂದ್ರೆ ವಾಸುದೇವ, ವಾಸುದೇವ ಸಂತೋಷ ಪಡ್ತಿದ್ದ ವಸುದೇವನ ಮಗನಾಗಿ ಹುಟ್ಟು ಮುಂಚೆಯೇ ವಾಸುದೇವ ಆಗಿದ್ದಾರೆ. ಇದು ಪ್ರಕೃತಿ ಅಂದ್ರೆ ಪ್ರಕೃತಿಗೆ ಸಂಬಂಧಪಡದ ಅಪ್ರಾಕೃತವಾದ ಗುಣಗಳಿಂದಲೇ ಅವರ ಹೆಸರು. ಅದಕ್ಕೆ ಯಾಕೆಂದ್ರೆ ದ ನೇಮ್ ಈಸ್ ನಾಟ್ ಹಿಸ್ಟಾರಿಕಲ್, ಇಫ್ ಇಟ್ ಈಸ್ ಹಿಸ್ಟಾರಿಕಲ್ ಅದು ಪ್ರಾಕೃತ ಆಗಿರುತ್ತೆ. ಇಫ್ ಇಟ್ ಈಸ್ ಮೆಟ್ ಬಾಡಿ ಈಸ್ ನಾಟ್ ಮಟೀರಿಯಲ್, ದಟ್ ಇಸ್ ವೈ ಇಟ್ ಇಸ್ ಅಪ್ರಾಕೃತ. ದ ನೇಮ್ ಈಸ್ ನಾಟ್ ಹಿಸ್ಟಾರಿಕಲ್, ದಟ್ ಇಸ್ ವೈ ಇಟ್ ಇಸ್ ಅಪ್ರಾಕೃತ. ಹಿಸ್ಟಾರಿಕಲ್ ಆದ್ರೆ ಆ ವಸುದೇವ ಅನ್ನೋರು ಒಂದು 5,000 ವರ್ಷದಿಂದೆ ಈ ಭೂಮಿಯಲ್ಲಿ ಇದ್ದ, ಇದೆಲ್ಲ ಹಿಸ್ಟ್ರಿ. ಅವನಿಗೆ ಅವಳಿಂದ ಮಗನಾಗಿ ಹುಟ್ಟಿದ ಅಂದ್ರೆ ಅದಕ್ಕಿಂತ ಮುಖ್ಯ ವಾಸುದೇವ ಅಲ್ಲ. ಸೊ ಇದು ಕಾಲಬದ್ಧವಾದ ಪ್ರಾಕೃತವಾದ ಅರ್ಥ. ಆದ್ರೆ ಅನಂತ ನಾಮ ಆಗುವುದಿಲ್ಲ, ಅದು ಒಂದು ಕಾಲದಲ್ಲಿ ಬರುವಂತಹ ಹೆಸರಾಗುತ್ತೆ. ದೇವರಿಗೆ ಯಾವುದೋ ಒಂದು ಕಾಲ ವಿಶೇಷ ಗ್ರಂಥದಲ್ಲಿ ಹೊಸ ಹೆಸರು ಬರುವುದಿಲ್ಲ. ಇದ್ದ ಹೆಸರಿಗೆ ಒಂದು ಹೊಸ ಅರ್ಥವನ್ನು ಕೊಡುತ್ತೆ. ಅದರಿಂದ ಅವನ ನಾಮರೂಪಗಳು ಇಲ್ಲ ಅಂದ್ರೆ ಪ್ರಾಕೃತವಾದ ನಾಮರೂಪಗಳಿಲ್ಲ, ಪ್ರಾಕೃತ ನಾಮರೂಪಗಳಿರ್ತಕ್ಕಂತ. ಅದರಿಂದ ನಿಮಗೆ ಆಕಾಶ ಎಂಬ ಹೆಸರಿದೆ ಅವನಿಗೆ. ಆಕಾಶೋ ವೈ ನಾಮ, ಪ್ರಾಕೃತವಾದ ಹೆಸರಿಲ್ಲ, ಅವರಿಗೆ ಆಕಾಶ ಹೆಸರು, ಅವರಿಗೆ ಅಮೃತ ಅಂತ ಹೆಸರು, ಅವರಿಗೆ ಆತ್ಮ ಅಂತ ಎಲ್ಲ ಹೆಸರನ್ನು ಕರೀತಾರೆ. ಹೇಳಿ ನಾಮರೂಪ ಅವರಿಗೆ ರೂಪವಿಲ್ಲ. ಅರ್ಥಾತ್ ನಮ್ಮ ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರಾಕೃತವಾದ ನಾಮರೂಪಗಳಿಂದ ಅತೀತನಾದಂತಹ ಭಗವಂತನನ್ನ ಉಪಾಸನೆ. ಆಕಾಶ ಆತ್ಮ, ಆಕಾಶದಲ್ಲಿ ಆಕಾಶದಂತೆ ಸರ್ವಗತ ಪ್ರಕಾಶ ಸ್ವರೂಪ, ಆನಂದ ಸ್ವರೂಪ, ಜ್ಞಾನ ಸ್ವರೂಪ, ಅವರು ಬ್ರಹ್ಮನಾಗಿ ಎಲ್ಲ ಕಡೆ ತುಂಬಿದ್ದಾರೆ. ಆತ್ಮ ಎಂದು ನೋಡುವ ಅಂತರ್ಯಾಮಿಯಾಗಿದ್ದಾರೆ, ಅವರು ಅಪೂರ್ಣೀಯ ಮಧುಮೂರ್ತಿಯಾಗಿದ್ದಾರೆ ಎಂದು ಅನುಸಂಧಾನ ಮಾಡಿದ್ರೆ ಇದು ಮೋಕ್ಷಕ್ಕೆ ಹೋಗುವ ಮುಂಚೆ ಅನುಸಂಧಾನ ಮಾಡಬೇಕಾದ ಒಂದು ಮಂತ್ರ ಇದು. ಈ ಒಂದು ವಾಕ್ಯದ ಅರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರದಲ್ಲಿ ಆಕಾಶ ಅರ್ಥಾಂತರತ್ವಾದಿ ವಿಪರೀಷಾದ್, ಇಲ್ಲಿ ಆಕಾಶ ಅಂತಂದ್ರೆ ಸ್ಕೈ ಅಲ್ಲ, ಆಕಾಶ ಅಂದ್ರೆ ಪರಮಾತ್ಮ ಅಂತ ಈ ವಾಕ್ಯದಲ್ಲಿ ಬರತಕ್ಕ ಈ ಶಬ್ದ ಅರ್ಥ ನಿರ್ಣಯಕ್ಕೋಸ್ಕರವೇ ಬ್ರಹ್ಮಸೂತ್ರದಲ್ಲಿ ಒಂದು ಪ್ರತಿಕ್ರಮ ರಚನೆಯನ್ನೇ ಮಾಡಿದ್ದಾರೆ ವ್ಯಾಸರು. ಅರ್ಥ ಒಂದು ಭಗವಂತನ ಅನುಸಂಧಾನದ ಒಂದು ಈ ಖಂಡದ ಒಂದು ಫ್ರಾಕ್ಷನ್. ನಾವೀಗ ಒಂದು ಖಂಡ ಮೂರ್ತಿ ನೋಡಿದೆವು, ಎರಡನೇ ಖಂಡದ ಒಂದು ತುಣುಕು ನೋಡಿದೆವು. ಇದು ಮುಂದೆ ಮೋಕ್ಷಕ್ಕೆ ಹೋಗತಕ್ಕಂತಹ ಜೀವ ಆ ಭಗವಂತನನ್ನು ಧ್ಯಾನ ಮಾಡ್ತಾ ನಾನು ಭಗವಂತನನ್ನು ಸೇರಿದೆ ಸಂಧಾನ ಮಾಡ್ತಾನೆ. ಸ್ವಲ್ಪ ವಿಚಿತ್ರವಾಗಿದೆ, ಒಬ್ಬೊಬ್ಬರಿಗೆ ಒಂದೊಂದರ ಅರ್ಥ ಆಗುವಂತ. ಆ ಮಂತ್ರದಿಂದ ಏನನ್ನು ಸಂಧಾನ ಮಾಡಿದ ಚತುರ್ಮುಖ, ಅದರ ನಂತರ ಸಾಮಾನ್ಯ ಇತರ ಮುಕ್ತರು ಏನನ್ನು ಸಂಧಾನ ಮಾಡ್ತಾರೆ ಅಥವಾ ಮಾಡಬಹುದು ಅನ್ನುವುದನ್ನ, ಮತ್ತು ಅದರ ಕೊನೆಯ ಖಂಡವನ್ನ ನಾಳೆ ದಿವಸ ನಾಳೆ ಪ್ರಾಯ ಏಕಾದಶಿ ದಿವಸ ಮುಕ್ತಾಯ ಆಗುವುದು ಅಂತ ಮಾಡುತ್ತೆ. ನಾಳೆ ದಿವಸ ಹೃದಯದಲ್ಲಿ ಇರುವುದಲ್ಲ, ಜೀವ ಸ್ವರೂಪದ ಒಳಗಿರತಕ್ಕಂತಹ ಹೃದಯದಲ್ಲಿ ಇರತಕ್ಕಂತಹ ಭಗವಂತ ನೀಲವಲ್ಲ. ಈ ಸ್ಥೂಲ ಶರೀರದ ಹೃದಯ ಆತ್ಮ ಅಂತರಾತ್ಮ ಜೀವ ಸ್ವರೂಪದ ಒಳಗಿರುವಂತಹ ಭಗವಂತ. ಆ ಅಂತರಾತ್ಮನಿಗೆ ಅವರವರ ಬಣ್ಣ, ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ ಮಥೋಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಂ ಬ್ರಹ್ಮನಿರಾಕುರ್ಯಾಂ ಮಾಮ ಬ್ರಹ್ಮನಿರಾಕರೋತ್ ಅನಿರಾಕರಣಮಸ್ತು ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಚತುರ್ಮುಖ ದೃಷ್ಟವಾದ ಮಂತ್ರಗಳನ್ನು ನಾವು ನಿನ್ನೆ ಸಮಾಧಾನ ಸಭೆ ತಮಾಮ್ ವಿಶ್ವ ಪ್ರಪತಿ ಸಭಾ ಅಂತಂದ್ರೆ ಎಲ್ಲರೂ ಜೊತೆಗೆ ಕೂತು ಅಥವಾ ಕಲಿತು ವ್ಯವಹರಿಸುವ ಅಂದ್ರೆ ಸಭಾ ಅಂದ್ರೆ ಬೆಳಗು ಅಂದ್ರೆ ವ್ಯವಹರಿಸುವ ವಿಶ್ವ ಅಂದ್ರೆ ಎಲ್ಲರೂ ಕೂತು ಕಲಿತು ಅಲ್ಲ ಅದು ಪರ್ಸನಲ್ ರೂಮ್ ಅಂದ್ರೆ ಸಭೆ ಹೋಗಬೇಕು ಸಭಾ ಅಂದ್ರೆ ಎಲ್ಲರೂ ಬರಬಹುದಾದ ಜಾಗ ವಿಶ್ವ ಅಂದ್ರೆ ಇದು ಪರ್ಮಿಷನ್ ಕೊಡಲಿಕ್ಕೆ ಯಾರು ಅದರಲ್ಲಿ ನಿಜವಾದ ಅದನ್ನು ಒಡೆಯ ಮಾತ್ರ ಪ್ರವೇಶ ಮಾಡುತ್ತಾನೆ ಅದು ಒಡೆಯನ ಪರ್ಸನಲ್ ರೂಮ್ ಇದರಲ್ಲಿ ವಿಶ್ವ ಎಲ್ಲರೂ ಸೇರಬಹುದಾದ ಜಾಗ ಮನೆಯಲ್ಲಿ ಎಲ್ಲರೂ ಓಡಾಡಬಹುದಾದ ನಿಜವಾದ ಜಾಗ ಉಂಟಲ್ಲ ವಿಶ್ವ ಅಂದ್ರೆ ಎಲ್ಲರೂ ಬರೋದಾಗಿದೆ ಅದಕ್ಕೆ ನಿಜವಾದ ಮನವಾಗಿದೆ ಹೀಗೆ ಈಗ ಸರ್ಕಾರಿಗಳು ಭಗವಂತರನ್ನು ಕಾಣಲಿಕ್ಕೆ ಸಭೆಗೆ ಹೋದ್ರು ಅಲ್ಲಿ ಸಭೆ ಹೋಗಲಿಕ್ಕೆ ಕಾಣ್ತದ್ದು ಅದಕ್ಕೆ ಸಭೆ ಅಂದ್ರೆ ಎಲ್ಲರೂ ಓಡಾಡುವಂತಂದ್ರೆ ಒಂದು ದೃಷ್ಟಿಯಲ್ಲಿ ಇನ್ನೂ ಬಂದೆ ಇರೋದಿದ್ರೆ ಅಮೃತ ಲೋಕ ಅದರಲ್ಲಿ ಸಮುದ್ರ ಸ್ಥಾನ ಮುಕ್ತ ಸ್ಥಾನ ಅಂತ ಹೇಳ್ತಾರಲ್ಲ ಆ ಮೋಕ್ಷದಲ್ಲಿ ಕೂಡ ಸಮಾನ ಅಮೃತ ಸ್ಥಾನ ಯಾರು ಓಡಾಡಬಹುದು ವೇಷ್ಮ ಅಂದ್ರೆ ಭಗವಂತನ ಅನುಗ್ರಹ ದೇಶವನ್ನು ಪಡೆದಿರ್ತಕ್ಕಂಥ ಮುಕ್ತರು ಮಾತ್ರ ಹೋಗಬಹುದಾದ ಸ್ಥಾನ ಅನ್ನುವ ಅರ್ಥವನ್ನು ಮಾಡಬಹುದು ಅಷ್ಟೇ ಅಲ್ಲ ಅದರಲ್ಲಿ ಲೋಕ ವೈಕುಂಠದ ವರ್ಣನೆ ಮಾಡುವಾಗ ಅದಕ್ಕೆ ಭಗವಂತನ ಲೋಕ ಅದಕ್ಕೆ ಸಾಲೋಕ್ಯ ಭಗವಂತನ ಲೋಕದಲ್ಲಿರುವವರು ಇವಾಗ